ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಬೇಸಿಗೆ ಹಂಗಾಮಿನಲ್ಲಿ ಬೆಳೆಯುವ ತರಕಾರಿಗೆ ಇಲಾಖೆಯಿಂದ ಸೌಲಭ್ಯಗಳು ಮತ್ತು ಮೆಣಸು ಬೇಸಾಯದ ಬಗ್ಗೆ ತೋಟಗಾರಿಕೆ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಸಂತೋಷ್ ಎಕ್ಕೆಳಿಕರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎಚ್ಬಿ ರಾಮಡಗಿ. ಈಗ ನಮ್ಮ ಜೊತೆಯಲ್ಲಿ ಸಂತೋಷ್ ಎಕ್ಕೆಳಿಕರ್ ಅವರಿದ್ದಾರೆ. ಇವರು ಜೊಯ್ಡ ತಾಲೂಕಿನ ಸಹಾಯಕ ತೋಟಗಾರಿಕಾ ನಿರ್ದೇಶಕರು. ಇವತ್ತು ಈ ಪ್ರದೇಶದೊಳಗೆ ಇದ್ದಂಥ ಭೂಮಿಯೊಳಗೆ ಬೇಸಿಗೆ ಸಂದರ್ಭದಲ್ಲಿ ಅನೇಕ ತರಕಾರಿಗಳನ್ನು ಬೆಳೀತಾರೆ. ಆ ತರಕಾರಿಗೆ ಇರುವಂತಹ ಇಲಾಖೆಯ ಸೌಲಭ್ಯ ಮತ್ತು ಮೆಣಸಿನಕಾಯಿ ಬೆಳೆ ಬೇಸಾಯ ಕ್ರಮ ಈ ಕುರಿತು ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ನಮಸ್ಕಾರ ಸಂತೋಷ್. ನಮಸ್ಕಾರ. ಈಗ ಬೇಸಿಗೆಯೊಳಗೆ ಜೊಯ್ಡ ತಾಲೂಕಿನೊಳಗೆ ಎಂತೆಂಥ ತರಕಾರಿ ಬೆಳೀತಾರೆ ಏನು ಅಂತ? ನಮ್ಮ ತಾಲೂಕಲ್ಲಿ ತರಕಾರಿಗಳಾದ ಟೊಮಾಟೊ, ಬದನೆ, ಮೆಣಸು ಮತ್ತು ಸೊಪ್ಪಿನ ತರಕಾರಿ. ಮೇಜರಾಗಿಲ್ಲಿ ಬರೋದು ಮೆಣಸಿನಕಾಯಿ. ಮೆಣಸಿನಕಾಯಿ ರಾಮನಗರ, ಕುಂಬಾರವಾಡ ಮತ್ತು ಸೂಪಾಲ್ಯ, ರಾಮನಗರಲ್ಲಿ ಮೇಜರಾಗಿ ಬೆಳೀತಾರೆ. ಇದು ಅದರಲ್ಲಿ ಬೇಸಿಗೆಯಲ್ಲಿ ಪ್ರಮುಖ ಆದದ್ದು ಗೋವಾ ಮಾರ್ಕೆಟಿಂಗು ಮತ್ತು ಲೋಕಲ್ ಮಾರ್ಕೆಟಲ್ಲಿ ತುಂಬ ಡಿಮ್ಯಾಂಡ್ ಇರೋದು. ಆ ಕಾರಣಕ್ಕೆ ಮೆಣಸಿನಕಾಯಿ ಇದೇ ಒಂದಾದ ತಳಿ ಇದೆ ಅಲ್ಲಿ. ಆ ತಳಿಯಲ್ಲಿ ಸುಮಾರು ಡಿಮ್ಯಾಂಡ್ ಇದೆ. ಅದು ಅದಕ್ಕೆ ರೈತರು ಈಗೆಲ್ಲ ಮೆಣಸಿನಕಾಯಿ ಬೇಕಾಗ್ತಾರೆ. ಬ್ಯಾಸ್ಗೆಯಲ್ಲಿ ಅವ್ರಿಗೆ ಮುಂಜಾಗ್ರತಾ ಕ್ರಮವಾಗಿ ತೊಗೋಬೇಕಾಗತ್ತೆ. ಅದರಲ್ಲಿ ಮುಟ್ಟು ರೋಗ ಬರ್ತದೆ ಈ ಬ್ಯಾಸ್ಗೆಯಲ್ಲಿ, ಅದಕ್ಕೆ ಕ್ರಮಗಳು ತೊಗೊಳ್ಳೋದು ಮತ್ತು ಗೊಬ್ಬರ ಇದು ಇತ್ಯಾದಿ ತೊಗೊಳ್ಳೋದಲ್ಲಿ ಒಳ್ಳೆ ಕ್ವಾಲಿಟಿನೂ ಬರ್ತೈತೆ, ರೈತರಿಗೆ ಒಂದು ಉತ್ಪಾದನೆಯೂ ಆಗ್ತೈತೆ. ಮತ್ತು ಅದಕ್ಕೆ ನಮ್ಮ ಸರ್ಕಾರದ ಸೌಲಭ್ಯಗಳು, ಒಂದು ಹೆಕ್ಟರ್ ಮಾಡಿದರೆ ಅವರಿಗೂ 20,000 ವೆಜಿಟೇಬಲ್ ಇದು ಕೊಡ್ತೇವೆ. ಮತ್ತು ಹೈಟೆಕಲ್ಲಿ ಮಾಡ್ಬೇಕಾದ್ರೆ ಅವರು ಮಲ್ಚಿಂಗ್ ಮಾಡಿದ್ರೆ ಅದಕ್ಕೆ 16,000 ಕೊಡ್ತೀವಿ. ಡ್ರಿಪ್ಪು ಕೊಡ್ತೀವಿ. ಅದರಲ್ಲಿ ರೈತರಿಗೆ ಯಾವುದೇ ಮುಂದೆ ಬಂದ ರೈತರಿಗೆ ನಾವು ಎಲ್ಲ ಸೌಲಭ್ಯಗಳು ಕೊಡ್ತೇವೆ, ಅದರ ಮಾಹಿತಿನೂ ಕೊಡ್ತೇವೆ, ಮಾಹಿತಿನೂ ಒದಗಿಸ್ತೇವೆ. ಮೇಜರಾಗಿ ಮೆಣಸಿನಕಾಯಿ ಚೆನ್ನಾಗಿ ಬರ್ತದೆ. ಸ್ವಲ್ಪ ಮುಟ್ಟು ರೋಗ ಇಲ್ಲಿ ಬೇಸಿಗೆಯಲ್ಲಿ ಬರುತ್ತೆ, ಅದಕ್ಕೆ ಕಂಟ್ರೋಲ್ ಮೆಷರ್ ಮಾಡಬೇಕು. ಈಗ ನೀವು ಹೇಳಿದ್ರು, ಈಗ ಹೇಳಿದಂತೆ ಎಲ್ಲ ತರಕಾರಿಗೂ ಕೂಡ ಈ ಸೌಲಭ್ಯ ಇದೆ. ಹಾಂ, ಎಲ್ಲ ತರಕಾರಿ ಕಲ್ಲಂಗಡಿನೂ ಅದರಲ್ಲೇ ಬರ್ತದೆ. ತರಕಾರಿಯಿಂದಲೇ ಮಲ್ಚಿಂಗ್ ಮಾಡಿ ಕಲ್ಲಂಗಡಿ ಮಾಡಿದರೆ ಅದರಲ್ಲಿ ನಾವು ಅಂತರ್ ಬೇಸಾಗಿ ಮೆಣಸಿನಕಾಯಿ, ಚಿಲ್ಲಿ, ಇದು ಬದನೆಕಾಯಿ, ಟೊಮಾಟೊ, ಅದಕ್ಕೂ ಎಲ್ಲಾದ ವಿವಿಧ ತರಕಾರಿಗೆ ಎಲ್ಲಕ್ಕೂ ನಾವು ಸೌಲಭ್ಯ ಕೊಡ್ತೀವಿ. ಇಲ್ಲಿ ಒಂದು ಹೆಕ್ಟೇರ್ಗಂತ ಹೇಳಿದ್ರಿ, ಕೆಲವು ಕ್ಷಣ 1 ಎಕರೆ ಬೆಳಿಬೋದು ಅಥವಾ 1/2 ಎಕರೆ ಬೆಳಿಬೋದು? ನಾವು 1/2 ಎಕರೆಗೂ ಕೊಡ್ತೇವೆ. 1 ಎಕರೆ ಮಿನಿಮಮ್ ಅಂದ್ರೆ 1/2 ಎಕರೆ ಇರಬೇಕು. ಗುಂಟೆದಲ್ಲಿ ಇರಂಗಿಲ್ಲ. ಗುಂಟೆದಲ್ಲಿ ಇರೋದಿಲ್ಲ. ಗುಂಟೆದಲ್ಲಿ ಇದ್ರೆ ನಾವು ಅವ್ರಿಗೆ ಮಾಹಿತಿ ಕೊಡ್ಬೋದು. ಸೌಲಭ್ಯಗೆ ಡಾಕ್ಯುಮೆಂಟೇಷನ್ಗೆ ಅದು ಸ್ವಲ್ಪ ಸಮಸ್ಯೆ ಆಕೈತೆ ರೈತರಿಗೆ. ಒಂದು ಗುಂಟೆಯಲ್ಲಿ ಅದೆಲ್ಲ ಪೇಪರ್ಸ್ ಮಾಡ್ಬೇಕಾದ್ರೆ ನಾವು ಅವ್ರಿಗೆ ಮಾಹಿತಿ ಕೊಡ್ತೇವೆ. ನಮ್ಮ ಸೌಲಭ್ಯಗಳು ಏನಿದೆ ಅದರಲ್ಲಿ IPM ಬರ್ತೈತೆ, ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಅಂತ ಬರ್ತದೆ, ಅದರಲ್ಲೆಲ್ಲ ನಾವು ಅವರಿಗೆ ಸಹಾಯಧನದಲ್ಲಿ ಕೊಡ್ತೇವೆ. 10 ಗುಂಟೆ ಇದೆ ಅವ್ರಿಗೆ. ಈಗ ಮೇಜರ್ ಆಗಿ ಮೆಣಸಿನಕಾಯಿ ಬೆಳೀತಾರೆ ಅಂತೇಳಿ, ಈಗ ಬೇಸಿಗೆಯಲ್ಲಿ ಬೆಳೆಯುವಂಥ ಮೆಣಸಿನಕಾಯಿ ತಳಿನ ಬೇರೆನೋ ಹೇಗೆ? ಹೌದು, ಬೇಸಿಗೆಯಲ್ಲಿ ಬೆಳೆಯೋ ಮೆಣಸಿನಕಾಯಿ ತಳಿನೇ ಬೇರೆ. ಅದನ್ನ ಬೀಜ ಕೊಡೋದೆಲ್ಲ ಯಾರು? ಬೀಜ ಏನಿಲ್ಲ, ಇಲ್ಲಿ ಏನಾಗಿದೆ ಲೋಕಲ್ ಅವ್ರದೇ ಒಂದಾದ ತಳಿ ಇದೆ. ಅವ್ರು ಬೇರೆ ಯಾವುದು ನಮ್ಮ ತಳಿ ಯಾವುದು ಯೂಸ್ ಮಾಡೋದಿಲ್ಲ. ಈಗ ನಮ್ಮ ಬೇರೆ ಎಲ್ಲ ಇದ್ದಾವ, ಪ್ರೈವೇಟ್ ಕಂಪ್ನಿ ಇದ್ದಾವ, ನೆನಸ್ತೈತೆ. ಅವ್ರದ್ದು ಪರ್ಟಿಕ್ಯುಲರ್ ಆಗಿಲ್ಲ, ಒಂದು ಮೆಣಸಿನಕಾಯಿ ತಳಿನೇ ಇದೆ ಅದು ಲೋಕಲ್. ಅದು ಆ ಲೋಕಲ್ ತಳಿನೇ ಬೆಳೀತಾರೆ ಅವ್ರೆಲ್ಲ. ಆರ್ಗ್ಯಾನಿಕ್, ಕೆಮಿಕಲ್ ಯಾವುದು ಸ್ಪ್ರೇ ಮಾಡೋದಿಲ್ಲ, ಹಂಗಾಗಿ ಅದಕ್ಕೂ ಮಾರ್ಕೆಟಲ್ಲಿ ಒಳ್ಳೆ ರೇಟ್ ಇದೆ. ಅದು ವಿಶೇಷತೆ ಏನದು? ಬೇಸಿಗೆಯೊಳಗೆ ಬೆಳೆಯುತ್ತೆ, ಮಳೆಗಾಲದೊಳಗೆ ಬೆಳೆಯಲ್ಲ. ಬೇಸಿಗೆ ಮಳೆಗಾಲದಲ್ಲಿ ಮಳೆ ಹೆಚ್ಚಾದ ಕಾರಣ ಯಾವ ತರಕಾರಿ ಬರೋದಿಲ್ಲ. ಆಗಸ್ಟ್ ಸೆಪ್ಟೆಂಬರ್ ಹಿಡಿದು ಇಲ್ಲಿ ತರಕಾರಿ ಬೆಳೆಯಕ್ಕೆ ಸೂಕ್ತ ಇದೆ. ಬೇಸಿಗೆಯಲ್ಲಿ ಅಂದ್ರೆ ಬೇಜಾರಾಗಿ ಬೇಸಿಗೆಯಲ್ಲಿ ಬರ್ತದೆ ಎಲ್ಲ ಬೆಳೆನೂ ಇರೋದಿಲ್ಲ. ನೀರಿನ ಅನುಕೂಲ ಇದೆ, ನೀರಿನ ಅನುಕೂಲ ಕ್ವಾಲಿಟಿ ಇರುತ್ತೆ. ಮಳೆ ಕಡಿಮೆ ಇರ್ತದೆ ಬೇಸಿಗೆಯಲ್ಲಿ, ಮಳೆ ಆಗೋದಿಲ್ಲ, ಹ್ಯೂಮಿಡಿಟಿ ಇರ್ತದೆ, ಚೆನ್ನಾಗಿ ಬರ್ತದೆ ಕ್ವಾಲಿಟಿ. ಈಗ ಏರು ಮಡಿ ಮಾಡಿ ಕಿತ್ತು ಒಂದ್ ಕಡೆ ನಾಟಿ ಮಾಡುವ ಪದ್ಧತಿ ಒಂದು, ಇಲ್ಲ ನೇರವಾಗಿ ಬಿತ್ತನೆ ಮಾಡ್ತಾರೆ, ಬೀಜ ಹಾಕ್ತಾರೆ, ಇಲ್ಲಿ ಯಾವ ಪದ್ಧತಿ ಸರ್? ಇಲ್ಲಿ ಪ್ಲಾಂಟಿಂಗ್ ಅವರು ಸಸಿ ರೆಡಿ ಮಾಡ್ಕೋತಾರೆ ಅವರು. ಇಲ್ಲಿ ಯಾವ ಲೋಕಲ್ ಅವರಿಗೆ ನರ್ಸರಿ ಇಲ್ಲ, ಅವರೇ ಆದ ಬೀಜ ಅವ್ರದೇ ಕಲೆಕ್ಟ್ ಮಾಡ್ಕೊಂಡು ಅವರೇ ಬೆಡ್ ಮಾಡ್ಕೊಂಡು ಟ್ರಾನ್ಸ್ಪ್ಲಾಂಟಿಂಗ್ ಮಾಡ್ತಾರ ಅವರು. ಯಾವ ಸೋಯಿಂಗ್ ಇಲ್ಲಿ ಮಾಡೋದಿಲ್ಲ ಇಲ್ಲಿ. ಮತ್ತೆ ಅಂತರ ಕೂಡ ಅಂತರ ಇದು 2x2 ಇಡ್ತಾರೆ, ಯಾರು 2x1 ಇರ್ತಾರೆ ಅವರೇ ಅನುಕೂಲ ಇದೆ. ಬೆಡ್ ನಲ್ಲಿ ಅಂದ್ರೆ ನಾವು 3x3 ಇಡಕ್ಕೆ, 3 ಫೂಟ್ 3 ಫೂಟ್ ಡ್ರಿಪ್ ಮಲ್ಚಿಂಗ್ ಮಾಡಿದಾರೆ. ಅಲ್ಲಿ ಈಲ್ಡ್ ಹೆಚ್ಚಿಗೆ ಬರ್ತದೆ, ಕ್ವಾಲಿಟಿನೂ ಚೆನ್ನಾಗಿ ಬರ್ತದೆ. ಈಗ ನಾವು ಸ್ವಲ್ಪ ರೈತರಿಗೆ ಮಾಹಿತಿ ಕೊಡ್ತಾ ಇದ್ದೇವೆ, ರಾಮನಗರಲ್ಲಿ ಒಂದು 3-4 ಜನ ಮಾಡ್ತಾ ಇದ್ದಾರೆ ಹೊಸದಾಗಿ. ಅದು ಮುಂದೆ ಎಲ್ಲ ರೈತರಿಗೆ ಒಂದು ಮಾದರಿ ಆಗ್ತೈತೆ. ಅದು ಯಾವುದು ಮಾದರಿ ನಿಮ್ದು? ಈಗ ಅಂತರದ್ದು ಅಥವಾ ಮಲ್ಚಿಂಗ್ ಅಲ್ಲಿ ತರಕಾರಿ ಬೆಳೆಯೋದು. ಫಸ್ಟ್ ಕಲ್ಲಂಗಡಿ ಒಂದೇ ಬೆಳೆ, ಎಣ್ಣೆ ಬೆಳೆ, ಮೆಣಸಿನ್ಕಾಯಿ ಹಚ್ತಾ ಇದ್ದೇವೆ. ಡ್ರಿಪ್ ಕೊಟ್ಟಿದ್ದೇವೆ ಅವರಿಗೆ. ಚೆನ್ನಾಗಿ ಬಂತಂದ್ರೆ ಮುಂದೆ ಎಲ್ಲ ರೈತರಿಗೆ ನಾವು ಅದೊಂದು ಮಾದರಿಯಾಗಿ ತೋರಿಸ್ಬೇಕು. ಮಲ್ಚಿಂಗ್ ಯಾವ ರೀತಿ ಸಹಾಯ ಮಾಡುತ್ತೆ ಅವರಿಗೆ? ಮಲ್ಚಿಂಗ್ ಅಲ್ಲಿ ನಿಮಗೆ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಇರುತ್ತೆ, ರೋಗ ಕಡಿಮೆ, ಕಸ ಬರೋದಿಲ್ಲ, ಕ್ವಾಲಿಟಿನೂ ನಂಬರ್ ಒಂದು, ಒಂದೇ ಗ್ರೇಡ್ ಇರ್ತದೆ. ನೀರು ಡ್ರಿಪ್ ಬೇಕು, ಕಂಪಲ್ಸರಿ ಡ್ರಿಪ್ ಬೇಕು. 20-30% ಇಲ್ಲಿ ಹೆಚ್ಚಿಗೆ ಆಗುತ್ತೆ. ನೀವು ಓಪನ್ ಲ್ಯಾಂಡ್ ಅಲ್ಲಿ ಮಾಡೋದು ಮತ್ತು ಮಲ್ಚಿಂಗ್ ಅಲ್ಲಿ ಕಸಾನು ಬರೋದಿಲ್ಲ, ಅಲ್ಲಿ ಎಲ್ಲ ದುಡ್ಡು ಉಳಿತದೆ ರೈತರು. ಮತ್ತೆ ಮಲ್ಚಿಂಗ್ ಮಾಡಿದ ಗೊಬ್ಬರ ಕೊಡೋದಕ್ಕೆಲ್ಲ ತೊಂದರೆ ಆಗಲ್ಲ, ಅದು ಡ್ರಿಪ್ ನಲ್ಲಿ ಇದೆ. ವೆಂಚರ್ ಥ್ರೋ ಡ್ರಿಪ್ ನಲ್ಲಿ ಬಿಟ್ರಂದ್ರೆ ಈಜಿದೆ, ಲೇಬರ್ ಸಿಗೋದಿಲ್ಲ ಹಾಕೋಕ. ಆದ್ರೆ ಇಲ್ಲಿ ಸಾವಯವದೊಳಗೆ ಬೆಳೀತಾರೆ, ಅವಾಗ ಗೊಬ್ಬರ ಹಾಕೋದು. ಅವ್ರು ಸಾವಯವ ಇದ್ರಲ್ಲಿ ಮಾಡೋ ಪದ್ಧತಿಯಲ್ಲಿ ಅವರು ಜೀವಾಮೃತ ಬಯೋಡೆಸ್ಟರ್ ಮಾಡಿದ ಕೊಡಿದ್ರೆ ಜೀವಾಮೃತ ಬಿಡ್ತಾರೆ. ಅವರು ಆರ್ಗ್ಯಾನಿಕ್ ಇದರಲ್ಲಿ ಆ ಆರ್ಗ್ಯಾನಿಕ್ ಪದಾರ್ಥಗಳನ್ನ ಅವ್ರು ಗೊಬ್ಬರ ಕೊಡ್ತಾರೆ ಬೇವಿನ ಹಿಂಡಿ. ಅವರು ಡ್ರಿಪ್ಪಲ್ಲಿ ಜೀವಾಮೃತ ಅದು ಕೊಡ್ಬೋದು. ಇಲ್ಲೊಂದು ನಾಟಿ ಮಾಡೋಕ್ಕಿಂತ ಪೂರ್ವದಲ್ಲಿ ಭೂಮಿ ಸಿದ್ಧತೆ ಮಾಡ್ಕೊಳ್ಳುವಂಥ ಸಂದರ್ಭದಲ್ಲೂ ಎಲ್ಲ ಗೊಬ್ಬರ ಕೊಟ್ಬಿಟ್ರೆ ಒಳ್ಳೇದು. ಒಳ್ಳೇದು, ಅದನ್ನು ಮಾಡ್ತಾರೆ ಪ್ರಾಕ್ಟೀಸ್. ಈಗ ಮಲ್ಚಿಂಗಲ್ಲಿ ಹೈಟ್ಯಾಕ್ ಬೇಕಾದ್ರೆ ನಿಮ್ಮ ಮೇಲ್ಮೇಲೆ ಗೊಬ್ಬರ ಬೇಕೇ. ಮಲ್ಚಿಂಗ್ನಲ್ಲಿ ಮಾಡ್ಬೇಕಂದ್ರೆ ಮೇಲ್ಮೇಲೆ ಗೊಬ್ಬರ ಹಾಕ್ಬೇಕು, ಒಳಗೆ ಗೊಬ್ಬರ ಕೊಡ್ತಾನೆ ಇರ್ಬೇಕು. ಅಂದ್ರೆ ಹೈಟ್ಯಾಕ್ ಈಲ್ಡ್ ಹೆಚ್ಚಿಗೆ ಬೇಕಲ್ಲ, ನಾರ್ಮಲ್ ಪ್ರಾಕ್ಟೀಸಲ್ಲಿ ಈಲ್ಡ್ ಕಡಿಮೆ ಬರ್ತದೆ, ಇದರಲ್ಲಿ ಹೆಚ್ಚಿಗೆ ಬರ್ತದೆ. ರೈತರಿಗೆ ಒಂದೇ ಎಕರದಲ್ಲಿ 5 ಎಕರೆ ಉತ್ಪನ್ನ 1 ಎಕರದಲ್ಲಿ ಬರ್ಬೋದು. ನಾವು ಸಾವಯವದೊಳಗೆ ಬೆಳಿತೀನಿ ಅಂತೇಳಂತಾರೆ ರೈತರಿಗೆ ಸಹಜವಾಗಿ. ಹಾಗಾಗಿ ನಿಮ್ಮ ಈ ಹೈಟೆಕ್ ವರ್ಕ್ ಆಗುತ್ತೆ ಅಲ್ಲಿ? ವರ್ಕ್ ಆಗುತ್ತೆ. ಈ ಸಾವಯವ ಇದರಲ್ಲೂ ಎಲ್ಲ ಬಂದಿದೆ, ಕೆಮಿಕಲ್ಸ್ ಇದೆ ಅಂದ್ರೆ ಅದೇ ಜೀವಾಮೃತ ಬಯೋಡೆಸ್ಟರ್ ಬಿಟ್ಟರೆ ಸಾಕು, ಎಲ್ಲ ಗೊಬ್ಬರ ನ್ಯೂಟ್ರಿಯನ್ಸ್ ಇದೆ ಅದರಲ್ಲಿ. ಅದನ್ನ ನಾವು ನೀರು ಅಂದ್ರೆ ಹನಿ ನೀರಾವರಿ ಯಾವ ಪೈಪ್ ನಲ್ಲಿ ಕೊಡ್ತೀವಿ, ಇವನ್ನು ಕೂಡ ಅದೇ ಪೈಪ್ ನಲ್ಲಿ ಕಳಿಸೋದು. ಅದೇ ಪೈಪ್ ನಲ್ಲಿ ನಾವು ಹೆಂಚಿತ್ರ ಮುಖಾಂತರ ಎಲ್ಲ ಬೆಳೆ ಕೊಡಕ್ಕೆ ಅವರಿಗೆ ಮಾಹಿತಿ ಕೊಡ್ತೇವೆ. ನೀರು ಕಡಿಮೆ, ನೀರು ಕಡಿಮೆ, ಕರೆಂಟ್ ಇಲ್ಲದ 1 ತಾಸಿನಲ್ಲಿ ನಿಮ್ಗೆ ಕವರೇಜ್ ಆಗ್ಬಿಡುತ್ತೆ. ಈಗ ಅದೇ ಓಪನ್ ಅಲ್ಲಿ ಮಾಡ್ಬೇಕಾದ್ರೆ 1-2 ದಿವಸ ಬೇಕು ಅವ್ನಿಗೆ ನೀರು. ಸರ್ ಕಸ ತೆಗಿಯಕ್ಕೆ ಬೇಕು, ಕಸ ಒಳಗೆ ತೆಗಿಬೇಕಾದ್ರೆ ಲೇಬರ್ ಕಾಸ್ಟ್ ಹೆಚ್ಚಿದೆ. ಆ ಲೇಬರ್ ಕಾಸ್ಟ್ ಒಂದು ಕಸ ಕೊಡೋದೇ, ಒಂದು ಮಲ್ಚಿಂಗ್ ಕೊಟ್ಟಿದ್ರೆ ಮುಗಿದೋಯ್ತು ರೈತ. ಈಗ ನೀರು ಅದು ಬಯಸ್ತಾ ಇದೆ, ಅಲ್ಲಿ ತಂಪು ಇಲ್ಲ ಅಥವಾ ನೀರಿನ ಕೊರತೆ ಇದೆ, ಹೆಂಗ್ ಗೊತ್ತಾಗುತ್ತೆ ಮುಚ್ಚಿಗೆ ಮಾಡಿದಾಗ? ಅಲ್ಲಿ ನೀವು ಜಸ್ಟ್ ಪ್ರೆಸ್ ಮಾಡಿ ನೋಡಿದ್ರೆ ನಿಮ್ಗೆ ಸ್ಮೂತ್ ಕಾಂತಂದ್ರೆ ನೀರು ಇದೆ, ಡ್ರೈ ಕಾಂತಂದ್ರೆ ನೀವು ನೀರು ಬಿಡಬೇಕು. 2-3 ಡೇಸ್ಗೆ ಅವ್ನು ಬಿಡು, 2-3 ಡೇಸ್ಗೆ ಅವ್ನು ನಿಮ್ಮ ಭೂಮಿಯ ಅನುಗುಣವಾಗಿ ನೀವು ನೀರು ಒದಗಿಸ್ಬೇಕು. ನೀವು ಶಿಫಾರಸು ಮಾಡಿದ ಪ್ರಕಾರ ವಾರಕ್ಕೊಂದ್ಸಲ ಅಥವಾ 2 ದಿನಕ್ಕೊಂದ್ಸಲ ಅಥವಾ 15 ದಿನಕ್ಕೊಂದ್ಸಲ ಹೆಂಗೆ ಹೇಳ್ತೀರಿ? ಈ ಮಣ್ಣೆ ನಿಮ್ದು ಉಸುಕು ಸ್ಯಾಂಡಿ ಸಾಯಿಲ್ ಇತ್ತಂದ್ರೆ ಡೈಲಿ ಒಂದ್ಸರಿ ಬಿಡಬೇಕಾಗತ್ತೆ. ಬ್ಲ್ಯಾಕ್ ಸಾಯಿಲ್ ಇತ್ತಂದ್ರೆ ಒಂದ್ಸರಿ ಬಿಟ್ಟರೆ 4-5 ದಿವಸ ಅದು ಮಾಯಿಶ್ಚರ್ ಇರ್ತೈತಿ. ಅಲ್ಲಿ ನೀರು ವ್ಯಾಪರೇಟ್ ಆಗೋದು ಚಾನ್ಸಸ್ ಭಾಳ ಕಡಿಮೆ. ಮಲ್ಚಿಂಗಲ್ಲಿ ತೇವಾಂಶ ಇದೇ ಇರ್ತೈತೆ. ಕೆಂಪ್ ಮಣ್ಣಿದ್ರೆ ನಾ 2 ದಿವಸಕ್ಕೆ ಒಮ್ಮೆ, ಡಿಪೆಂಡ್ ಅಪಾನ್ ನಿಮ್ಮ ಸಾಯಿಲ್ ಮೇಲೆ ಮಣ್ಣೆ ಯಾವತ್ತೋ ಅದಕ್ಕೆ ನೀವು ಮಾಡ್ಕೋಬಹುದು. ಬೆಳೆ ನೋಡಿದ್ರೆ ಅದ ಹೇಳುತ್ತೆ ಬಾಡಿದೆಯೋ ಅಥವಾ ಸರಿಯಾಗಿದೆಯೋ ಅಂತ. ಅದು ಬೆಳೆನೂ ಹೇಳುತ್ತೆ ನಿಮ್ಗೆ. ಅಲ್ಲಿ ಈಲ್ಡ್ ಡೈಲಿ ಗ್ರೋತ್ ಆದಂಗೆ ನೀರು ಹೆಚ್ಚಿಗೆ ಬೇಕು. ಈಗ 1 ದಿವಸ ಬಿಡ್ರಿ, 1 ದಿವಸ ಬಿಡ್ರಿ ಅಂತೀನಲ್ಲ, ಈಲ್ಡ್ ಹೆಚ್ಚಿಗಾದ್ರೆ ಡೈಲಿನೂ ಬಿಡ್ಬೋದು. ಹೆಂಗೆ ನಿಮಗೆ ಈಲ್ಡ್ ಕೊಡತ್ತಂದ್ರೆ ಅದು ಸ್ಟ್ರಕ್ಚರ್ ಗೊತ್ತೇ ಆಗ್ಬಿಡ್ತೈತಿ. ಅಂದರೆ ಅದು 2 ಆ್ಯಂಡ್ ಹಾಫ್ ಮಂತ್ ಅದಕ್ಕೆ ಸಣ್ಣದಾಗುತ್ತೆ. ಅಲ್ಲಿಂದ ಹೂ ಸ್ಟಾರ್ಟ್ ಆಗುತ್ತೆ, 3 ಮಂತ್ಗೆ ಸ್ಟಾರ್ಟ್ ಆಗುತ್ತೆ ಈಲ್ಡ್. 3 ಮಂತ್ 7 ಮಂತ್ ಚಲೋ ಮೇಂಟೈನ್ ಮಾಡಿದ್ರೆ 12 ತಿಂಗಳೂ ಬರ್ತೈತಿ. ಎಷ್ಟೆತ್ತರ ಬೆಳೆಯುತ್ತೆ ಹಂಗಾದ್ರೆ? ಅದು 3-4 ಫೂಟ್ ಮಟ್ಟ ಬೆಳೆಯುತ್ತೆ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ. ರೈತರು ಮೇಂಟೈನ್ ಮಾಡಿ ಕರೆಕ್ಟ್ ಗೊಬ್ಬರ ಸಿಂಪಡಣೆ, ಟ್ರ್ಯಾಪ್ ಕ್ರಾಪ್ ತಗೋಬೇಕು. ಮೆಣಸಿನ್ಕಾಯಿ ಹಚ್ಚೋರೆಲ್ಲ ಕಂಪಲ್ಸರಿ ಟ್ರ್ಯಾಪ್ ಕ್ರಾಪ್ ಹಾಕಬೇಕು. ಬೌಂಡ್ರಿಯಲ್ಲಿ ಗೊಂಜಾಳ, ಮೇಜು, ಇಲ್ಲದ್ರ ಜೋಳ, ಇಲ್ಲದ್ರ ಮ್ಯಾರಿಗೋಲ್ಡು. ಅದು ನಿಮ್ಮ ಹೊಲ ಏನಿರ್ತವೆ ಹೊಲ ದಂಡೆಯಲ್ಲಿ ಒಂದು 3 ಲೈನ್ ಅದು ಹಾಕಿದ್ರೆ ನಿಮ್ಗೆ 50% ಮ್ಯಾಟ್ಸ್ ಕಮ್ಮಿ ಆಗ್ಬಿಡ್ತೈತಿ, ಮುಟ್ಟು ರೋಗ ಬರೋದೇ ಇಲ್ಲ.

ಬಾಪುರೋ ಕಾಡು ಕಾಡು ಚೇರಾಯನ ರಾಮಜಿ ಜಾರೋ ಸಾರೇ ಬಾಯೋ ಕಾಡು ಚೇರಾಯನ ರಾಮಜಿ ಜಾರೋ ಜಾರೋ ಮರ ಕಾಡು ಛೋಡೋ ಸಾರೇ ಬಾಯೋ ಗಾಡಿ ಜಂಗಲೆ ಮರ ಕಾಡು ಛೋಡೋ ಛೋಡೋ ಜಾಡೋ ಡೂಬ ನರ ಗಾರ ಯಾರೋ ಸಾರೇ ಬಾಯೋ ಗಾಡೋ ಡೂಬ ಕರವಾರಿ ಯಾವ ಕೇರೆ ಸಾರೇ ಬಾಯೋ ಬಿಲ್ಲ ಕರವಾರಿ ಯಾವ ಕೇರೆ ಜೇ ಬಾಪೂನ ಬಳಬುಲ ಚೇನಿನೇ